ಏನಿಲ್ಲ ಅಂದ್ರೆ ಅವರೆಲ್ಲ ಗ್ರಾಮದ ಕಲೆಕ್ಟ್ ಮಾಡಿ ಅವರ ಶೆಡ್ಡಿಗೆ ಹೋಗಿ ಅದರಲ್ಲಿ ಬರೀ ಹಸಿ ಕಸವನ್ನು ಡ್ರಮ್ಮಿಗೆ ಹಾಕಿ ಮನೆಗೆ ಕಳಿಸಿಕೊಟ್ರು. ಪ್ರತಿ ಗಿಡಕ್ಕೆ ವ್ಯಾನ್ ಬರುವುದರಿಂದ ಅದಕ್ಕೆ ಸುತ್ತ ಹಾಕಿದ್ರು ಆ ಟ್ರಂಚಿಗೆ. ನಾನು ಹೇಳಿದಾಗೆ ಅವ್ರು ಟ್ರಂಚ್ ಹಾಕಿದ ಕೂಡಲೇ ಅಂತ ಮಾಡಿದ್ರು. ಅದು ಅಸಹ್ಯ ಕಾಣಬಾರದಂತ ಯಾರಿಗಾದ್ರು ಗರಿ ಮರದ ಕಿಶೂಳಿ ಅಥವಾ ಅಡಿಕೆ ಸಿಪ್ಪೆ ಇದನ್ನೆಲ್ಲ ಹಾಕಿ ನಾನು ಸೆಗಣಿ ನೀರು ಬಿಡುದು. ಅದು 3 ವರ್ಷ ಮೊದಲಿದ್ದು ಅಷ್ಟೊಂದು ಗೊತ್ತಾಗ್ಲಿಲ್ಲ ಏನ ಇರ್ಲಿ ಹೊಂಡ ಮುಗಿತೆ ಅಂತ. ಕಳೆದ ವರ್ಷ ನೋಡುವಾಗ ಸ್ವಲ್ಪ ಮರ ಎಲ್ಲ ಒಳಿತಾಯ್ತು. ಈ ಸಲ ನೋಡ್ತೇನೆ ಎಲ್ಲಾ ಇದು ಎರೆಹುಳ ಗೊಬ್ಬರ ಆಗಿದೆ, ಉಚಿತವಾಗಿ ಎರೆಹುಳ ಗೊಬ್ಬರ ಆಗಿದೆ. ಯಾಕಂದ್ರೆ ಮಣ್ಣಾಗ್ತೇನೆ ವರ್ಷಕ್ಕೆ ಒಂದು ಸಲ ಮೇಲೆ ಒಂದು ಎರಡು ಬುಟ್ಟಿ ಮಣ್ಣಾಗ್ತೇನೆ. ಈಗ ನೋಡ್ತೇನೆ ನೈಸರ್ಗಿಕವಾಗಿ ಎರೆಹುಳ ಆಗ್ತದೆ. ಅದು ನನಗೆ ಈಗ ಖುಷಿ ಬರ್ತದೆ. ಯಾಕಂದ್ರೆ 5 ವರ್ಷದ ಇಫೆಕ್ಟ್ ನನಗೆ ಖುಷಿ ಪಡುವಂತದ್ದು ಈಗ ಕಾಯ್ಬೇಕಾಗಿ. ಈ ಟ್ರೆಂಚ್ ಮಾಡುದು ಅಂತ ಹೇಳಿದ್ರಲ್ಲ, ಇದು ಎಷ್ಟು ಅಂತರದಲ್ಲಿ ಮಾಡುವಂತದ್ದು, ಎಷ್ಟು ಆಳ ಉದ್ದ ಎಲ್ಲ ಇರ್ತದೆ? ಅದು ತೆಂಗಿನ ಮರದ ಆಹಾರ ಬೇರುಗಳು ಹೆಚ್ಚಾಗಿ 5 ಫೀಟ್ ದೂರದಲ್ಲಿ ಇರುತ್ತೆ. ಅದಕ್ಕಾಗಿ ನಾನು ಎಂತ 4 ಫೀಟ್ ದೂರದಲ್ಲಿ ಜೆಸಿಪಿ ಗೆ ಸಣ್ಣ ಬಕೆಟ್ ಸಿಕ್ಕಿಸಿ 4 ಫೀಟ್ ದೂರದಲ್ಲಿ 1 ಫೀಟ್ ಅಗಲ ಅಷ್ಟೇ 1 ಫೀಟ್ ಆಳ ಟ್ರೆಂಚ್ ಮಾಡಿಸಿದ್ರು ಸುತ್ತ. ಅದು ಇವತ್ತಿಗೂ ನನಗೆ ಕಟ್ಟೆ ಮಾಡ್ಲಿಕ್ಕಿಲ್ಲ ಏನಿಲ್ಲ. ಆವಾಗ ಮಾತ್ರ ಒಂದು ಸಲ ಮಾಡಿದ್ದೆ, ಇವಾಗ ಇನ್ನೊಂದು ನಿರಂತರ. ಯಾಕಂದ್ರೆ ಅದು 5 ವರ್ಷ ಮೊದಲು ಬೇರ್ ಕಟ್ಟಾಯ್ತು, 2ನೇ ವರ್ಷ ಏನೋ ಸ್ವಲ್ಪ ಜೀವ ಆಯ್ತು, 3ನೇ ವರ್ಷ ಸ್ವಲ್ಪ ಗಿಡಕ್ಕೆ ಆರು ಸಿಗುವಾಗಿತ್ತು. ಈಗ ನಿರಂತರ ಆಸಿಗದಲ್ಲಿ ತೆಂಗಿನ ಮರದ ಉತ್ತಮ ಗರಿ ಬಂದೆ, ಉತ್ತಮ ಕಾಯಿ ಬಂದೆ, ಇನ್ನು ಅದಕ್ಕೆ ಕಟ್ಟೆ ಆಹಾರ ಹಾಕುವಂತ ಒಂದೇ ಇಲ್ಲ. ಕಂಟಿನ್ಯೂಸ್ ಹುಚ್ಚಿಗೆ ಪ್ರತಿ ವರ್ಷವೂ ಕೂಡ ಇದಕ್ಕೆ ಗೊಬ್ಬರ ಹಾಕ್ತಾ ಹೋಗುದಾ? ಪ್ರತಿ ವರ್ಷ ನಮ್ಮದು ಹೊಳೆ ಬದಿ ಆದ ಕಾರಣ ಮೇ 30 ನವೆಂಬರ್ ತನಕ ಮಳೆಗಾಲದಲ್ಲಿ ವಾಹನ ಬರುದಿಲ್ಲ. ಅಂದ್ರೆ ಮಾರ್ಗದ್ರು ಅಷ್ಟ ತನಕ 2 ರೌಂಡ್ ಬರ್ತದೆ ಅವ್ರದ್ದು. ಅಂದ್ರೆ ಅಡಿಕೆ ಗಿಡಕ್ಕೆ 1 ಫೀಟ್ ದೂರದಲ್ಲಿ ಮೇಲೆ ಹಾಕುದು, ಟ್ರಂಚ್ ಹಾಕ್ಲಿಲ್ಲ. ತೆಂಗಿನ ಮರಕ್ಕೆ ಟ್ರಂಚ್ ಹಾಕಿದ್ದೀನಿ, ಅದು ಫುಲ್ ಕವರ್ ಆಗ್ತದೆ. ಕಳೆದ ವರ್ಷ ಹಾಕಿದ್ದು ಜನವರಿ ಹಾಕಿದ್ದು ಏಪ್ರಿಲ್ ಮೇ ಬರುವಾಗ ಅದು ನೆಲ ಇದಾಯ್ತು, ಶೇಂಗಾಕ್ ಆಯ್ತು. ಪುನಃ ಮಳೆ ಬರುವ ಹಾಕಿದ್ದು ಏಪ್ರಿಲ್ ಮೇ ಮೊದಲು ಈ ಮಳೆಗಾಲದಲ್ಲಿ ಪುನಃ ಸಿಂಕ್ ಆಯ್ತು. ಆ ಹೊಂಡ ಉಂಟಲ್ಲ ಅದು ಮುಚ್ಚುತ್ತಾ ಇರ್ತದೆ, ಅಲ್ಲಿ ಅದು ಸಿಂಕ್ ಆಗ್ತದೆ, ಸ್ವಲ್ಪ ಮಣ್ಣಾಗ್ತದೆ, ಅಲ್ಲಿ ಎರೆಹುಳು ಆಗಿದೆ, ಮುಟ್ಲಿಕ್ಕಿಲ್ಲ, ಇನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ಬೇರ್ ಬಂದಿದೆ. ಈಗ ಪ್ರತಿ ವರ್ಷವೂ ಕೂಡ ಅದಕ್ಕೆ ಗೊಬ್ಬರ ಹಾಕ್ತಾ ಹೋಗುದಾ? ಈ ತರಕಾರಿ ಈ ವರ್ಷ ಅದಕ್ಕೆ ಹಾಕ್ತಾ ಹೋದ ಆ ಟ್ರಂಚಿಗೆ ಟ್ರಂಚ್ ಮುಚ್ಚುದಿಲ್ಲ ಇಲ್ಲ, ಅದು 1 ಫೀಟ್ ಆಳಲ್ವಾ. ಅದು ಹಾಕುವ ದಿವಸ ಸ್ವಲ್ಪ ಮೇಲೆ ಕಾಣ್ತದೆ, ಅದು ಕಂಪೋಸ್ಟ್ ಆದ ಮೇಲೆ ಅದು ಡೌನ್ ಆಗ್ತದೆ. ಅದು ನಿರಂತರ ಇನ್ನು ಮುಂದೆ ತೆಂಗಿನಗೆ ಕಟ್ಟೆ ಮಾಡಬೇಕು, ಅದಕ್ಕೆ ಸುತ್ತ ಹಾಕಬೇಕು ಅಂತ ಏನಿಲ್ಲ. ಜೆಸಿಬಿಯಲ್ಲಿ ಅಥವಾ ನಿಮ್ಮ ಸಣ್ಣ ಒಂದು ಬಕೆಟ್ ಇರೋದು ಅಂತ ಹೇಳಿದ್ರಲ್ಲ, ಅದರಲ್ಲಿ ಎಷ್ಟು ಖರ್ಚು ಬರುತ್ತದೆ ಒಂದು ತೆಂಗಿನ ಮರಕ್ಕೂ ಅಥವಾ 100 ತೆಂಗಿನ ಮರಕ್ಕೂ ಮಾಡಿದ್ರೆ? ಅದಂದ್ರೆ ಗಂಟೆ ಲೆಕ್ಕ ಅಲ್ವಾ, ನನಗೆ ಒಂದು ಗಂಟೆಗೆ ಎಷ್ಟು ಮಾಡಬಹುದು ಟ್ರಂಚ್? ನನ್ನ ಲೆಕ್ಕದಲ್ಲಿ ಒಂದು ಅಂದ್ರೆ ಫಾಸ್ಟ್ ಮಾಡ್ತಾರೆ, ಅಂದ್ರೆ ವಾಹನ ಹೋಗುವ ವ್ಯವಸ್ಥೆ ಇದ್ದ ಕಾರಣ ನನ್ನ ಲೆಕ್ಕದಲ್ಲಿ ಒಂದು 25 ಮಾಡಬಹುದು ಒಂದು ಗಂಟೆಗೆ. ಓ, ಯಾಕಂದ್ರೆ 1 ರೌಂಡ್ ಬರೋದು ಮಾತ್ರ, ಆಗಲಿಕ್ಕೆ ಏನಿಲ್ಲ. ಮತ್ತೆ ಮೇಲೆ ಅಲ್ವಾ ಆ ಬಕೆಟ್, 2 ಫೀಟ್ ಉಂಟು, ಅದು ಅರ್ಧ ಬಕೆಟ್ ಮಾತ್ರ ಅಂದಾಜಿನ ಮೇಲೆ. ವಾಹನ ಹೋಗುವ ವ್ಯವಸ್ಥೆ ಬೇಕು, ವಾಹನ ಮೇನ್ ಅಂದ್ರೆ ವಾಹನ ಹೋಗುವ ವ್ಯವಸ್ಥೆ ಬೇಕು. ವಾಹನ ಹೋಗುವ ವ್ಯವಸ್ಥೆ ಇದ್ರೆ ಮಾತ್ರ ಸಾಧ್ಯ. ನೀವು ಹೇಳಿದಾಗೆ ಎಷ್ಟು ತೆಗಿಬಹುದು ಅಂತ ಹೇಳುವಾಗ ಒಂದು ಕಟ್ಟೆಯಿಂದ ಒಂದು ಕಟ್ಟೆ ಹೋಗುವ ಟೈಮೇ ಜಾಸ್ತಿ ಆಗ್ತದೆ ನಮಗಿದು ಇದೌದು ಕಂಟಿ. ಮತ್ತು ತೆಂಗಿನ ಗಿಡ ನೆಟ್ಟ ವ್ಯವಸ್ಥೆ ಸಾಲಾಗಿ ಅಡ್ಡ ನೀಟ ಓರೆ ಕೊರೆ ಇಲ್ಲ, ಅದು ಅದೊಂದು ಪ್ರಯೋಜನ. ಎಷ್ಟು ತೆಂಗಿನ ಮರ ಇವೆ? ನನ್ನ ತೆಂಗಿನ ಮರ 80 ಅಡಿಕೆ 250. ಈಗ ಹೆಜಮಾಡಿ ಗ್ರಾಮ ಪಂಚಾಯತ್ ವತಿಯಿಂದ ನಿಮಗೆ ಸಾಕಷ್ಟು ಸಹಕಾರ ಸಿಗ್ತಾ ಇದೆ, ಈ ಬಗ್ಗೆ ಹೇಳಿ. ನನಗೆಂದ್ರೆ ಸಾವಯವ ಇದು ಬದಲಾವಣೆ ಮಾಡುವಾಗ ಹೆಜಮಾಡಿ ಗ್ರಾಮದವರು ಸಹಕಾರ ತುಂಬಾ ಸಿಕ್ಕಿದೆ. ಯಾಕೆಂದ್ರೆ ಅವರು ಕಸ ಹಾಕುವಂತ ಒಂದು ಪ್ರಸ್ತಾವ ಬಂದಾಗ ನಾನು ಅದನ್ನು ಸ್ವೀಕರಿಸಿದೆ. ಅವರೇ ಅಲ್ಲಿ ಕ್ಲೀನ್ ಆದ್ರೆ ಒಂದು ಇದು ಮಾಡ್ತೇನೆ, ಅದು ಹಸಿ ಕಸ ಅಲ್ಲದೆ ಬೇರೆ ಯಾವುದೂ ಅದರಲ್ಲಿ ಬರಬಾರ್ದು, ಪ್ಲಾಸ್ಟಿಕ್ ಕಬ್ಬಿಣ ಈ ತರ ಬರಲೇಬಾರ್ದು ಅಂತ ನಾನು ಹೇಳಿದ್ದೇನೆ. ಅದು ಅವ್ರ ಮಾತಿನಂತೆ ಅಷ್ಟು ಕ್ಲೀನ್ ಆಗಿ ಕಳಿಸಿಕೊಡ್ತಾರೆ. ಕೆಲವು ಸಲ ಅಪ್ಪಿ ತಪ್ಪಿ ಅದರಲ್ಲಿ ಸೆಂಟ್ ಬಾಟ್ಲಿ ಮಾತ್ರದ ರ್ಯಾಪರ್ ಬಿಸ್ಕಿಟ್ ಇದು ರ್ಯಾಪರ್ ಎಲ್ಲ ಬರ್ತದೆ. ಅದು ಏನ್ ಮಾಡ್ತೇನೆ, ಹಾಕುವಾಗ ಮಕ್ಕಳು ಹೆಕ್ಕಿ ತೆಗಿತಾರೆ. ಕೆಲವು ಸಲ ನಾನೇ ಗ್ಲೌಸ್ ಹಾಕಿ ತೆಗೆದದ್ದುಂಟು, ಯಾಕೆಂದ್ರೆ ಹಾಕಿ ಒಂದು 4 ದಿವಸ ಕೊಳೆಯುವಾಗ ಅದು ಮೇಲೆ ಬೀಳ್ತದೆ. ಅದನ್ನ ನಾನು ತೆಗೆದುಂಟು, ಅಂತೂ 90% ಅದು ಕ್ಲೀನ್ ಬಂದಿದೆ. ಅದು ಕೆಲವು ನಮ್ಮ ಗ್ರಾಮಸ್ಥರ ಬೇಜವಾಬ್ದಾರಿಯಿಂದ, ಅವ್ರದ್ದು ತಪ್ಪಲ್ಲ, ಅವ್ರು ಆದಷ್ಟು ಇರ್ತಾರೆ, ಕೆಲವು ಸಣ್ಣ ಸಣ್ಣ ಸಿಗುದಿಲ್ಲ. ಆದ ಕಾರಣ ಪಂಚಾಯತಿನವರದು ಅಧ್ಯಕ್ಷರು ಕೃಷಿ ಮತ್ತು ಸಿಬ್ಬಂದಿ ವರ್ಕ್ ಅದು ಮೀನ್. ಯಾಕೆಂದ್ರೆ ಅವರೊಂದು ಅಷ್ಟು ಕ್ಲೀನ್ ಮಾಡಿ ತಂದು ಗಿಡಕ್ಕೆ ಹಾಕೊಂಡು, ಯಾಕೆಂದ್ರೆ ನಾನು ಗಿಡಕ್ಕೆ ಹಾಕುವಂತದ್ದು ನನ್ನ ಕೆಲಸ ಅಲ್ಲ. ನಾನು ಬರೀ ನೋಡ್ತೇನೆ, ಮಧ್ಯಾಹ್ನ ಮೇಲೆ ಬರ್ತಾರೆ, ಪ್ರತಿ ದಿವಸ ನಾನು ಇರ್ತೇನೆ,

ಇವರನ್ನು ಪತ್ರಕರ್ತರನ್ನು ಮತ್ತು ಅವರ ಸಿಬ್ಬಂದಿಯನ್ನು ಕರ್ಕೊಂಡು ಪ್ರತಿ ಸಲ ಅಂದರೆ ಒಂದು 15 ದಿವಸಕ್ಕೊಮ್ಮೆ ಎಲ್ಲ ಬಂದು ಮತ್ತೆ ಕಾಯಿ ಆಗುವಾಗ 15 ದಿವಸಕ್ಕೆ ಬರಲು ಶುರು ಮಾಡಿದ್ವಿ. 15 ದಿವಸದಲ್ಲಿ ನಾನು ಯಾವ ಯಾವ ಅಂಗಡಿಗೆ ಮಾರಿದ್ದೇನೆ, ಎಷ್ಟು ಕೊಯ್ದೇನೆ ಅವರು ದಾಖಲಿಸಿಕೊಂಡ್ರು, ನನ್ನ ಹತ್ರ ದಾಖಲು ಮಾಡಲಿಕ್ಕೆ ಹೇಳಿದರು. ಹಾಗೆ ಕೊನೆಯ ತನಿಖೆ ಬಂದರು. ಜೂನ್ಗೆ ಎಂತ ಆಯಿತು, ನಾನು ಗದ್ದೆಗೆ ಬಳಿ ಕಟ್ಟನ್ನು ಗದ್ದೆಯಲ್ಲಿ ನೀರಾಯಿತು ಕೊಳಿತು, ಆವಾಗಲೂ ಬೇಕಾದಷ್ಟು ಮುಡಿಯಿತು. 1000 ದಾಖಲೆ ಮಾಡಿದ್ವಿ, ಮತ್ತೂ ಸಿಕ್ತಿತ್ತು. ಇದು ತೋಟಗಾರಿಕೆ ಇಲ್ಲವರ ಅವರು ಮತ್ತೆ ಎಂತ ಮಾಡಿದರು, ಬ್ರಹ್ಮ ಅವರು ಕಳಿಸಿರು ಕಾಣಬೇಕು, ನನಗೆ ಗೊತ್ತಿಲ್ಲ ಅದು ಎಲ್ಲೆಲ್ಲಿ ಹೋಯ್ತಂತ. ಬ್ರಹ್ಮ ಅವರು ಕಳಿಸಿ ಅಲ್ಲಿ ಅದು ಒಂದು ಬಳ್ಳಿ ಮಲ್ಟಿಪ್ಲೈ ಮಾಡಿದಾಗ ಜಾಸ್ತಿ ಆಯ್ತಂತ ಸೆಕ್ಸ್ ಅಂತ ಬೆಂಗಳೂರಿಗೆ ಹೋಯ್ತು. ಯಾಕಂದ್ರೆ ಇಲ್ಲಿ ಹೋಯ್ತು, ನನಗೆ ಒಂದು ಲೆಟರ್ ಬರ್ತಿತ್ತು ನಿಮ್ಮ ಇದು ಇಲ್ಲಿಗೆ ಬಂದಿದೆ ಅಂತ, ಕಳಿಸಿದ್ ನಾನಲ್ಲ. ಅಲ್ಲಿಂದ ಅವರು ಎಲ್ಲಿ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಕೊನೆಗೆ 2007 ಏಪ್ರಿಲ್ 2007 ಒಂದು ಸಲ ತೋಟರ್ ಫೋನ್ ಮಾಡಿದ್ದು, ಅಹಮದ್ ಬಂದಿನ ಸೈಂಟಿಸ್ಟ್ ಅವರು ಬರ್ತಾರೆ ನಿಮ್ಮ ಇದು ಇದೆ ನೋಡ್ಲಿಕ್ಕೆ. ಹೌದು, ಯಾವಾಗ ಇದು ಬಳ್ಳಿ ಇರುವಾಗ, ಅಲ್ಲಿ ಹೋದ 8 ಆ ಬಳ್ಳಿ ಇರುವಾಗ ಬಂದರು ಅವರು, ಎಲ್ಲ ನೋಡಿದ್ರು, ಅವರೆಲ್ಲ ಅದನ್ನು ಕನ್ಫರ್ಮ್ ಮಾಡಿದ್ರು. ಯಾಕಂದ್ರೆ ಬೆಂಗಳೂರಿನಿಂದ ಅಹಮದಾಬಾದ್ ಹೇಗೆ ಹೋಯ್ತು ನನಗೂ ಗೊತ್ತಿಲ್ಲ, ಅದೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಕನ್ಫರ್ಮ್ ಮಾಡಿ ಹೋದ್ರು. ಒಂದು 2 ಹೋಗುವಾಗ ನಮ್ಮ ಇದಕ್ಕೆ ನೀವು ಸಿಲೆಕ್ಟ್ ಆಗಿದ್ದೀರಿ ಬನ್ನಿ ಅಂತ. ನನಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಡ್ತದೆ, ಒಳ್ಳೆ ಕ್ಲಾಸ್ ಟ್ರಾವೆಲಿಂಗ್ ಅಲ್ಲಿ ಒಳ್ಳೆ ಕ್ಲಾಸ್ ನಿಲ್ಲುವಂತ ನನಗೂ ನನ್ನ ಮಿಸೇಜ್ ಇದು. 3 IIM ಮೂರು ದಿವಸ ಕಾರ್ಯಾಗಾರ ಪ್ರೆಸೆಂಟೇಷನ್. ಆವಾಗ ಇಡೀ ಭಾರತದ ಒಂದು 50 ಕೃಷಿಕರಿದ್ದು, ಅಂದ್ರೆ ಬೇರೆ ಬೇರೆ ಗ್ರಾಸ್ ರೂಟ್ ಇನ್ವೆಷನ್, ಅಲ್ಲಿ ಸೈಂಟಿಸ್ಟ್ ಅವರು ಇದ್ದರು, PhD ಮಾಡಿ ವಿದ್ಯಾರ್ಥಿ ಇದ್ದರು, ರೈತರು ಅಷ್ಟೇ ಒಂದು 50, ಆದ್ರೆ ಅಲ್ಲಿ ಒಂದು 400 ಬಂದರು. ಅದರಲ್ಲಿ ಸೈಂಟಿಸ್ಟ್, ವರದಿಗಾರರು, PhD ಮಾಡುವವರು ಹೀಗೆಲ್ಲಿದ್ರು, ಮತ್ತು ಪ್ರತಿಯೊಬ್ಬರಿಗೂ ಭಾಷಾಂತರ ಮಾಡ್ಲಿಕ್ಕೆ ಒಬ್ಬೊಬ್ಬ ಪ್ರೊಫೆಸರ್ ಇದ್ರು ಆಯಾ ಇದರದ್ದು, ನಮಗೂ ಕೂಡ ಇದ್ರು ಅಂದ್ರೆ ಅಲ್ಲಿ ಅವರೆಲ್ಲ. ಅಲ್ಲಿ 3 ಕಾರ್ಯಾಗಾರ ಪ್ರೆಸೆಂಟೇಷನ್ ಅದೆಲ್ಲ, ಆಮೇಲೆ ನಮಗೆ ಸರ್ಟಿಫಿಕೇಟ್ ಇದು, ಇದು ನ್ಯಾಚುರಲ್ ರೆಕಾರ್ಡ್ ಅಂತ. ಅದರ ಮೊದಲು 700 ಇತ್ತಂತೆ, ನಮ್ದು ಇಷ್ಟರ ತನಕಲು 1000 ಮೇಲೆ ನ್ಯಾಚುರಲ್ ರೆಕಾರ್ಡ್ ಇವತ್ತೀಗ ಉಂಟು. ಹಾಗೆ ಅಂದ್ರೆ ಈ ಪ್ರಯೋಗವನ್ನು ಸೋರೆಕಾಯಿಯಲ್ಲಿ ಮಾತ್ರ ಮಾಡುವುದಕ್ಕೆ ಸಾಧ್ಯವೋ ಅಥವಾ ಬೇರೆ ಬಳ್ಳಿ ತರಕಾರಿಗಳಲ್ಲಿ ಮಾಡಬಹುದು? ನನ್ನ ಪ್ರಕಾರ ಬಳ್ಳಿ ತರಕಾರಿಗಳು ಮಾಡಬಹುದು. ನಾನು ಮಾಡಿದ ಕುಂಬಳಕಾಯಿ, ಚೀನಿಕಾಯಿ ನೋಡಿ, ಕುಂಬಳಕಾಯಿ ಆದ ಕೆಂಬುಡೆ ಸೋರೆಕಾಯಿ, ಇದು 3 ಪ್ರಯೋಗ ನಾನು ಮಾಡಿದ್ದು. ಮೊದಲು ಡೌಟ್ ಇತ್ತು, ಎರಡನೇ ಸಲ ಇದು ಆಗಿರ್ಬೋದು ಅಂತ ಎನಿಸಿದೆ. ಮೂರನೇ ನಾನು ಡಿಪಾರ್ಟ್ಮೆಂಟ್ ಮೊದಲೇ ತಿಳಿಸಿದ ಕಾರಣ ಅವರು ಒಂದು ಉತ್ಸಾಹ ನೋಡುವ ಅಂತ ಮೊದಲಿನಿಂದಲೂ ಬರ್ತಿದ್ರು. ಡಿಪಾರ್ಟ್ಮೆಂಟ್ನವರು ಬರುವ ಪತ್ರಕರ್ತರು ಬರುವುದು ಅಂದ್ರೆ ನಾನು ಪ್ರಚಾರ ಮಾಡಿದಲ್ಲ, ಪ್ರಚಾರ ಮಾಡಿದ ಅವರು, ಎಲ್ಲೆಲ್ಲಿ ಕಳಿಸಿದ್ದು ಎಲ್ಲ ಅವರೇ. ನನಗೆ ಆವಾಗ ಮಾಹಿತಿ ಮಾತ್ರ ಬರುದು, ನಿಮ್ದು ಇಂಥ ಬಂದಿದೆ ಇಂಥ ಬಂದಿದೆ. ಭಾಸ್ಕರ್ ಶೆಟ್ಟಿ ಅವರೇ, ಬಹಳ ಒಳ್ಳೆಯ ವಿಷಯವನ್ನ ಹೇಳಿದ್ರಿ. ಗ್ರಾಮ ಪಂಚಾಯತ್ನಲ್ಲಿ ಸಾವಯವ ತ್ಯಾಜ್ಯವನ್ನ ಯಾವ ರೀತಿ ಮರುಬಳಕೆ ಮಾಡಬಹುದು ಅಂತ ಒಂದು ಪ್ರಯೋಗವನ್ನು ಕೂಡ ನಿಮ್ಮ ಜಮೀನಿನಲ್ಲಿ ಮಾಡಿಕೊಂಡಿದ್ರಿ. ಜೊತೆಗೆ ಸೋರೆಕಾಯಿಯಲ್ಲಿ ಒಂದೇ ಬಳ್ಳಿ ಬುಡದಿಂದ ನೀವು 1000 ಮಿಕ್ಕಿ ಸೋರೆಕಾಯಿಯನ್ನು ಕೊಯ್ಯುವುದರಲ್ಲಿಯೂ ಕೂಡ ಯಶಸ್ವಿ ಆಗಿದ್ದೀರಿ. ನಿಮ್ಮ ಪ್ರಯೋಗವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಕೇಳುಗರೆ. ಇದುವರೆಗೆ ಸಾವಯವ ಕೃಷಿ ಮತ್ತು ಸೋರೆ ಬಳ್ಳಿ ನಿರ್ವಹಣೆ ಈ ಕುರಿತು ಭಾಸ್ಕರ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇದೀಗ ಕೇಳಿ ಆರೋಗ್ಯ ಮಾಹಿತಿ. ನಮಗೆ ಶೀತ, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಹೊಟ್ಟೆ ನೋವು, ತಲೆಸಿಡಿತ, ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬಂದಾಗ ರೋಗಿಯು ಕೂಡ ಸ್ವಯಂ ವೈದ್ಯನಾಗ್ತಾನೆ. ಔಷಧಿ ಅಂಗಡಿಯಿಂದ ಮದ್ದನ್ನು ಕೇಳಿ ಪಡ್ಕೊಂಡು ಉಪಯೋಗಿಸುವಂತಹ ಅಭ್ಯಾಸ ಇರ್ತದೆ. ಅಂದರೆ ಸ್ವಯಂ ಚಿಕಿತ್ಸೆಗೆ ನಾವು ಒಡ್ಡಿಕೊಳ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದನ್ನು ನಾವು ಯೋಚಿಸುವುದೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಜೀವರಕ್ಷಕಗಳು ಅಂದರೆ ಆಂಟಿಬಯೋಟಿಕ್ಗಳ ದುರ್ಬಳಕೆಯಿಂದ ನಮಗಾಗುವ ಉಪಯೋಗಕ್ಕಿಂತ ದುಷ್ಪರಿಣಾಮಗಳೇ ಹೆಚ್ಚಾಗ್ತದೆ. ನಮ್ಮ ದೇಹಕ್ಕೆ ಬರುವಂತಹ ಸೋಂಕು ಕಾಯಿಲೆಗಳನ್ನು ಬ್ಯಾಕ್ಟೀರಿಯಾ ಹಾಗೂ ವೈರಾಣುಗಳಿಂದ ಬರುವಂಥವು ಎಂದು ಸ್ಥೂಲವಾಗಿ ನಾವು ವಿಂಗಡಿಸಿಕೊಳ್ಳಬಹುದು. ಬ್ಯಾಕ್ಟೀರಿಯಾ ಅಂದರೆ ಕೇವಲ ಒಂದು ಜೀವಕೋಶ ಇರುವಂತಹ ಸೂಕ್ಷ್ಮಾಣುಜೀವಿ. ದೇಹದ ಎಲ್ಲ ಕಡೆ ಅಂದರೆ ದೇಹದ ಒಳಗೆ ಹಾಗೂ ಹೊರಗೆ ಇವು ಕಂಡುಬರ್ತವೆ.

ಕೇಳುಗರೆ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೊಕ್ಕೋ ಹಾಗೂ ಅಡಿಕೆ ಬೆಳೆಯ ರೋಗ ನಿರ್ವಹಣೆ ಈ ಕುರಿತು ವಿಟ್ಲದ ಸಿಪಿಸಿಆರ್ಐ ಇಲ್ಲಿನ ವಿಜ್ಞಾನಿ ಚೈತ್ರ ಎಂ ಅವರೊಡನೆ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ.